ಕೋಟಿ 300,000 ರೂಪಾಯಿ ವೆಚ್ಚದಲ್ಲಿ 1.6 ಕಿಲೋಮೀಟರ್ ನಿರ್ಮಿಸಲಾಗಿದ್ದು ಸಾರ್ವಜನಿಕರು ಸಂಚರಿಸಲು ಮುಕ್ತವಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಹಾಗೂ ನಗರಸಭೆಯ 21ನೇ ವಾರ್ಡ್ನ ಉಪಚುನಾವಣೆ ನಾಳೆ ನಡೆಯಲಿದ್ದು ಚುನಾವಣಾ ಆಯೋಗ ಸಕಲ ಸಿದ್ದತೆಗಳನ್ನು ಕೈಗೊಂಡಿದೆ. ದೊಡ್ಡಬಳ್ಳಾಪುರದ ಮಸ್ಟರಿಂಗ್ ಕೇಂದ್ರದಲ್ಲಿ ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ಅಗತ್ಯ ಪರಿಕರಗಳೊಂದಿಗೆ ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗಳಿಗೆ ತೆರಳಿದ್ದಾರೆ. ಚುನಾವಣೆ ಶಾಂತಿ ಮತ್ತು ಸುವ್ಯವಸ್ಥಿತವಾಗಿ ನಡೆಯಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಷಿಕ 900,000 ಟನ್ ಕಾಫಿ ಉತ್ಪಾದನೆ ಭಾರತ ಸರ್ಕಾರದ ಗುರಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಣ್ಣಿನ ಆರೋಗ್ಯ, ನೀರಿನ ಸಮಗ್ರ ನಿರ್ವಹಣೆಗೆ ಸರ್ಕಾರದ ಒತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ 2,000 ಬಸ್ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ. ಸಚಿವ ವಿ ಸೋಮಣ್ಣ ಅವರಿಂದ ನಾಳೆ ಕೋಲಾರ ಜಿಲ್ಲೆಯ ವಿವಿಧ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಕುಡಿಬೇಡ ಕುಡಿಬೇಡ ಅಂದೆ, ಕೇಳಿದೆ ನನ್ನ ಮಾತನ? ಅಪ್ಪ ಸುಮ್ಮನಿರಪ್ಪ, ಕುಡ್ಕೊಂಡ್ ಬಂದ್ ಗಲಾಟೆ ಮಾಡ್ಬೇಡ, ಅಮ್ಮನ್ ಓಡಿಬೇಡ. ಮದ್ಯಪಾನದಿಂದ ಹಣವೂ ನಷ್ಟ, ಆರೋಗ್ಯವೂ ನಷ್ಟ, ಕೌಟುಂಬಿಕ ನೆಮ್ಮದಿಯೂ ಹಾಳು. ಮದ್ಯಪಾನ ದುರಂತಗಳ ಸರಮಾಲೆಯನ್ನೇ ಸೃಷ್ಟಿಸಬಲ್ಲದು. ಸುಖಮಯ ಜೀವನಕ್ಕಾಗಿ ಮದ್ಯಪಾನವನ್ನು ತ್ಯಜಿಸುವುದೇ ಲೇಸು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ರಾಯಚೂರು ತಾಲೂಕಿನ ಜಾಲಿಬೆಂಚಿಯಲ್ಲಿ ಒಕ್ಕಲುತನ ಮಾಡುವ ರೈಲ್ವೆ ಇಲಾಖೆಯ ನಿವೃತ್ತ ನೌಕರ ಹೊನ್ನಪ್ಪ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಕೇಳಿ, ರಾಯಚೂರು ತಾಲೂಕಿನ ಜಾಲಿಬೆಂಚಿಯಲ್ಲಿ ಒಕ್ಕಲುತನ ಮಾಡುವ ರೈಲ್ವೆ ಇಲಾಖೆಯ ನಿವೃತ್ತ ನೌಕರ ಹೊನ್ನಪ್ಪ ಅವರ ಕೃಷಿ ಅನುಭವಗಳನ್ನು. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನವಾಣಿಯಲ್ಲಿ ವಿಶೇಷ ವ್ಯಕ್ತಿ ಅನ್ನಿಸ್ತ ನನಗನ್ನಿಸ್ತದೆ. ಯಾರಾದರೂ ನೌಕರಿ ಮಾಡಿದರೆ ರಿಟೈರ್ಡ್ ಆದಮೇಲೆ ಅಲ್ಲೇ ರಾಯಚೂರಲ್ಲೇ ಇದ್ದು ಆರಾಮಾಗಿ ತಿರುಗಾಡಿ ಮತ್ತೆ ಮನೆ ಸೇರ್ಕೊಂಡು ಊಟ ಮಾಡಿ ಆರಾಮಿರುವಂಥದ್ದನ್ನು ನೋಡಿರ್ತೀವಿ. ಅಂದರೆ ನಿವೃತ್ತಿ ಜೀವನವನ್ನು ಆರಾಮಾಗಿ ಕಳಿಬೇಕಪ್ಪ ಅನ್ನುವಂಥವ್ರು ಇರ್ತಾರೆ. ಆದರೆ ಇಲ್ಲಿ ನಮ್ಮ ಜೊತೆಗಿರುವಂಥ ಒಬ್ಬ ಹಿರಿಯ ನಾಗರಿಕರು, 60 ವರ್ಷ ರಿಟೈರ್ಡ್ ಆಗಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಇವತ್ತು ಒಕ್ಕಲ್ತನ ಮಾಡ್ತಿದ್ದಾರೆ ಅಂದರೆ ಹಳ್ಳಿಯಾಗಿರುವಂಥವ್ರು ಒಕ್ಕಲ್ತನ ಮಾಡೋದು ಬೇರೆ, ಆದರೆ ನೌಕರಿ ಮಾಡಿ ಬಂದು ಮತ್ತೆ ರಿಟೈರ್ಡ್ ಆದಮೇಲೆ ಮತ್ತೆ ಒಕ್ಕಲ್ತನಕ್ಕೆ ಬರೋದಿದೆಯಲ್ಲ ಅದು ವಿಶೇಷ ಅಂತ ನನಗನ್ನಿಸ್ತು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಅಂತಹ ಒಬ್ಬ ವ್ಯಕ್ತಿ ಹೊನ್ನಪ್ಪ ಅವರು, ಇವರು ರಾಯಚೂರಿಂದ ಬಂದು ಜಾಲಿಬೆಂಚಿ ಸೀಮಾಂತರದಾಗ ಒಕ್ಕಲ್ತನ ಮಾಡ್ತಾರೆ. ಹೊಲ ತೊಗೊಂಡಾರ, ಒಂದಿಷ್ಟು ಹೊಲ ತೊಗೊಂಡು ಅದರಲ್ಲೇ ಒಕ್ಕಲ್ತನ ಮಾಡ್ತಾರೆ. ಶ್ರಮಜೀವಿ, ನನ್ನ ಸುತ್ತಮುತ್ತ ಇದ್ದ ರೈತರು ಒಂದಿಷ್ಟು ಹೇಳಿದ್ರು ನನಗೆ, ಇಲ್ಲ ಇವರು ಒಕ್ಕಲ್ತನ ಮಾಡ್ತಾರ್ರಿ, ಭಾಳ ವಿಶೇಷ ಅದ, ಮಾತಾಡ್ಸೋಣ ಅಂತಂದರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಾಗ ಅವ್ರನ್ನ ಮಾತಾಡಿಸ್ತೀನಿ ಅಂತ. ಹೊನ್ನಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ಈ ಹೊನ್ನಪ್ಪ ಅವರು ನೀವು ಎಲ್ಲಿ ಅವರು ಏನು ಒಂದು ಸ್ವಲ್ಪ ಹೇಳ್ರಿ? ನಮ್ದು ರಾಯಚೂರು ಪ್ರಾಪರು, ಅಲ್ಲಿದ್ದಿಲ್ಲ ಹೊಲಗಳು ತಗೊಂಡು 2 ಎಕರೆ ನಾವು ಒಕ್ಕಲ್ತನ ಮಾಡೋಕೆ ಇಂಟ್ರೆಸ್ಟ್ ಬಂದು ಒಕ್ಕಲ್ತನ ಮಾಡೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ದೀವಿ. ಒಕ್ಕಲ್ತನ ಮಾಡೋದಕ್ಕಿಂತ ಮುಂಚೆ ನೀವು ರೈಲ್ವೆ ನೌಕರ ಅಂತ ಕೇಳಿದ್ವಿ, ಏನು ಮಾಡ್ತೀರಿ ರೈಲ್ವೆಲಿ? ರೈಲ್ವೆದಾಗ ಇಂಜಿನಿಯರ್ ಡಿಪಾರ್ಟ್ಮೆಂಟ್ನಾಗ ಟ್ರ್ಯಾಕ್ಮನ್, ಇಂಜಿನಿಯರ್ ಡಿಪಾರ್ಟ್ಮೆಂಟ್ನಾಗ ನಾವು ಪಟ್ರಿ ಏನೋ ಪ್ರಾಬ್ಲಮ್ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೂಪ್ರಚಾರ ಆಗಿ ಒಂದು 20 ಜನ ಕೈಯೊಳಗೆ ಕೆಲಸ ಮಾಡ್ತಿದ್ರು, ಅವ್ರನ್ನ ಅಡ್ಜಸ್ಟ್ ಮಾಡಿ ನೋಡ್ಸ್ಕೊಂತ ಹೋಗ್ತಿದ್ವಿ ಸರ್. ನಾವು ಈಗ ನೀವು ರಿಟೈರ್ಡ್ ಆಗಿದ್ರಿ? ಅವ್ರು ರಿಟೈರ್ಡ್ ಆಗಿದ್ದೆ ಸರ್, ರಿಟೈರ್ಡ್ ಆಗಿ 8 ವರ್ಷ ಆಯ್ತು ಸರ್. ಈಗ 8 ವರ್ಷ ಸರ್ವಿಸ್ ಮಾಡಿದ್ರಿ? ನಾವು 40 ವರ್ಷ ಮಾಡಿದ್ವಿ, 75ರಾಗ ಅಪಾಯಿಂಟ್ಮೆಂಟ್ ಆಗಿ 2018ರಾಗ ರಿಟೈರ್ಡ್ ಆಗಿದೆ. 75ರಾಗ ಅಂದ್ರೆ ಬಹಳ ಹಳೆ ಕಾಲ. ಏನು ಓದಿದ್ರಿ ಅಲ್ಲಿ ಸೇರ್ಬೇಕಂದ್ರೆ ಸಹಜವಾಗಿ ರೈಲ್ವೆದಾಗ? ಈಗ ಸೇರ್ಬೇಕಂದ್ರೆ ಬಹಳ ಕಷ್ಟ ಇದೆ, ಅವಾಗ ಹೆಂಗ? ಅವಾಗ ನಾವು ಖಾಲಿ 3ನೇ ಕ್ಲಾಸ್ ಓದಿವಿ ಸರ್. ನಾವು ಅಲ್ಲಿ ಯಾರು ಟೆಂಪ್ರವರಿ ಅಂತ ಬರ್ಕೊಂತಿದ್ರು, ಒಂದು 200-300 ಜನ ಬರ್ಕೊಂತಿದ್ರು ಅವ್ರು ಟೆಂಪ್ರವರಿ ಅಂತ. 130 ರೂಪಾಯಿ ಸಂಬಳ ನಮ್ಗೆ ಫಸ್ಟ್ ಏರಿದಾಗ, ಒಂದು ತಿಂಗಳಿಗೆ 130 ರೂಪಾಯಿ ಇತ್ತು. ಒಂದು 6 ತಿಂಗಳು ಮಾಡಿದ್ರೆ ಪರ್ಮನೆಂಟ್ ಆಗಿತ್ತು. ಏನು ಸ್ವಲ್ಪ 7ನೇ ಕ್ಲಾಸ್ ಓದಿದ್ರೆ ನೌಕರಿ ಮಾಡಂತಿದ್ರು ಅವ್ರ ತಂದೆ ತಾಯಿ, ಯಾರು ನೌಕರಿ ಮಾಡ್ತಪ್ಪ ನಮ್ಮ ಹೊಲ್ದಾಗ ಕೆಲಸ ಮಾಡು, ಹೊಲ್ದಾಗೆ ಕೆಲಸ ಮಾಡೋರಿಲ್ಲ, ನೀನೇನು ಓದ್ತಿದ್ದು ನೌಕರಿ ಅಂತಿದ್ರಂತ ಆ ಕಾಲ ಅದು. ಹಂಗಾಗಿ ನೀವು ಅವತ್ತು ನೌಕರಿಗೆ ಏರಿ 2018ರಾಗ ರಿಟೈರ್ಡ್ ಆಗಿರಿ. ಮಕ್ಕಳು ಮನೆಯವರು ಹೆಂಗೆ? ಮಕ್ಕಳು 3 ಮಕ್ಕಳು, ಹೆಣ್ಮಗಳು 2 ಮಕ್ಕಳು ಇಂಜಿನಿಯರ್ ಇದ್ದಾರೆ, ಸಿವಿಲ್ ಇಂಜಿನಿಯರು, ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ. ಹೈದ್ರಾಬಾದ್ನಾಗ ಒಬ್ಬತ್ತಿದ್ದಾನೆ, ವಿಜಯವಾಡದಾಗ ಒಬ್ಬತ್ತಿದ್ದಾರೆ. ಮಗಳು ಹೈದ್ರಾಬಾದ್ಗೆ ಕೊಟ್ಟಿವಿ, ಅವರು ಗಂಡ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಅವ್ರ ಮಕ್ಕಳು ಚೆನ್ನಾಗಿ, ಅವರಷ್ಟು ಅವರು ನಮಗಷ್ಟು ಎಜುಕೇಷನ್ ಇದ್ದಿಲ್ಲ, ಅವ್ರು ತಿಳುವರಿಕೆಲಿದ್ದ ಚಲೋ ಓದ್ಕೊಂಡು ಅವರು ದೊಡ್ಡ ಇಂಜಿನಿಯರ್ ಆಗಿ ಓದ್ಯಾರು. ಅದೇ ಒಂದು ಸಂತೋಷ ಇತ್ತು ನಮ್ಗೆ. ಖಂಡಿತ, ಯಾಕಂದ್ರೆ ತಂದೆ ತಾಯಿ ಬಯಸೋದು ಅದೇ, ಮಕ್ಕಳು ಸ್ವತಂತ್ರವಾಗಿ ಬದುಕ್ಬಿಟ್ರೆ ಅದೇ ದೊಡ್ಡ ಸಾಧನೆ ಈ ಕಾಲಕ್ಕೆ. ಈಗ ನಿಮ್ಮ ಮಕ್ಕಳು ಸಹಜವಾಗಿ ಇಂಜಿನಿಯರ್ ಆಗಿ ಹೋಗ್ಯಾರ, ನೀವು ರಿಟೈರ್ಡ್ ಆಗಿರಿ, ನೀವು ಮಕ್ಕಳಲ್ಲಿ ಸೇರ್ಬೋದಾಗಿತ್ತು, ಯಾಕೆ ಒಕ್ಕಲ್ತನದ ಕಡೆ ಬಂದ್ರಿ ಅಂತ? ನಮಗೇನು ಗೌರ್ಮೆಂಟು 30,000 ಸಂಬಳ ಪೆನ್ಷನ್ ಕೊಡ್ತಾ ಇದ್ದಾರೆ ಒಬ್ಬರಲ್ಲಿ, ಅದಕ್ಕೆ ಕಷ್ಟ ಮಾಡೋಮನ್ನೋ ಜೀವ ಅನಿಸ್ತು. ಕಷ್ಟ ಮಾಡಕ್ಕೆ ಬಂದು ಸಣ್ಣಾಗ ಮಾಡಿದೆ ಸರ್, ನಾನು ಸಣ್ಣಾಗ ಒಂದು 15 ವರ್ಷದೊಳಗ ಒಬ್ಬರ ಮನೆಗೆ ಸಂಬಳ ಇತ್ತು, ರೈತ ಕೆಲಸ ಮಾಡಿದ್ದೆ 15 ವರ್ಷದಾಗ ಕೂಲಿ. ಅವಾಗ ಒಂದು ಸೇರು ಜೋಳ ಗಿದ್ದಿನ ಜೋಳ ಹಾಕ್ತಿದ್ರು ಮಾಡಿದ್ದೆ, ಅದಕ್ಕೆ ಗ್ಯಾಪ್ಗೆ ಬಂತು ರಿಟೈರ್ಡ್ ಆದಮೇಲೆ. ನಾನು ಒಬ್ಬರ ಮನೆಗೆ ದುಡ್ದೀನಿ, ನನಗೆ ಕೊಂಡಿನಲ್ಲ, ಅದೇ ಗೌರವ ಮಾಡಬೇಕು, ಮಾಡಿ ಅದ್ರಾಗ ಬೆಳೆ ತೆಗೆಯಬೇಕು ಅನ್ನಕ್ಕಂತ ರೈತರಿಗಿಂತ ಒಂದು 5 ಚೀಲ ಹೆಚ್ಚಿಗೆ ತೆಗಿಬೇಕಂಬದ ಭಾವನೆ ನನಗೆ ಹುಟ್ಟೆ ಬಂದು ನಾನು ಮಾಡಕತ್ತೀನಿ. ಸಹಜವಾಗಿ 60 ವರ್ಷ ಆದಮೇಲೆ ಮನುಷ್ಯರು ಮೆತ್ತಗಾಗಿರ್ತಾರೆ, ಏನು ಮಾಡೋಕ್ಕಾಗಲ್ಲಪ್ಪ, ಏನು ಮಾಡ್ತಪ್ಪ, ಇದ್ರೆ ಊಟ ಮಾಡಾಮ, ಒಂದು 3 ಹೊತ್ತು ಊಟ ಮಾಡಾಮ, ಸ್ವಸ್ಥರು ಮಕ್ಕಳು ಮಾಡಿ ಹಾಕಿದ್ರೆ ಸಾಕು, ಮೊಮ್ಮಕ್ಳ ಜೊತೆಗೆ ಆಡ್ಕೊಂತೀರಮ್ಮ ಅವ್ರ ಜೊತೆಗೆ ಅಂತಿರ್ತದೆ. ನಿಮ್ಗೆ ಯಾಕೆ ಇಲ್ಲಿ ಗದ್ದಲಾಗ ಬಂದು ಈ ಒಕ್ಕಲ್ತನ, ಭಾಳಷ್ಟು ಜನ ಒಕ್ಕಲ್ತನ ಬಿಟ್ಟೋಗೋಂಥ ಪರಿಸ್ಥಿತಿ ಅದ ಅಂತಂದ್ರೆ ನೀವು ಬಂದಿರಿ ಹೆಂಗಂತ? ಅದೇ ನಮ್ಗೆ ಭಾಳ ಈ ಒಕ್ಕಲ್ತನ ಭಾಳ ಇಂಟ್ರೆಸ್ಟ್ ಆಗ ಸರ್. ಇವಾಗ ಅವ್ರ ಮಕ್ಕಳು ಬೇಡ ಅಂತಾರ, ಸಸ್ಯವ್ರು ಬೇಡ ಅಂತಾರ, ನಮ್ಮ ಹೆಣ್ಮಕ್ಳು ಬೇಡ ಅಂತಾರ, ನನಗೆ ಮಾಡಮ್ಮ ಅನ್ಸ ಜೀವ ಅಂತ ಎಲ್ಲರೂ ತೆಗೆದಾಕಿ ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ, ಮಾಡಕ್ಕೆ ಬಂದಿವಿ ಸರ್. ಈಗ ನೀವು ಒಕ್ಕಲ್ತನ ಯಾವಾಗ ಅಂದ್ರೆ ಹೊಲ ಖರೀದಿ ಮಾಡಬೇಕು ಅಂತಂದ್ರೆ ಅದಕ್ಕೊಂದಿಷ್ಟು ದುಡ್ಡು ಬೇಕಾಗ್ತದೆ, ಹೆಂಗೆ? ಮಕ್ಕಳ ಆಸರ ಆದರೂ ಅಥವಾ ನಿಮ್ಮ ರಿಟೈರ್ಮೆಂಟಿಂದ ಬಂದಂಥ ರೊಕ್ಕದಿಂದ ತೊಗೊಂಡ್ರೆ ಹೊಲ ಹೆಂಗೆ? ನಾವು ರಿಟೈರ್ಮೆಂಟ್ ಬಂದ 30 ಲಕ್ಷ ಬಂದೈತೆ, ಮಕ್ಕಳು ಸ್ವಲ್ಪ ಸ್ವಲ್ಪ ಆಸರ ಆದರು, ಅವ್ರನ್ನೂ ಆಸರು, ಅವ್ರಾಗೆ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೊಲ ತಗೊಂಡು 2 ಮನೆ ಕಳಿಸಿ ಮತ್ತೆ ಒಕ್ಕಲ್ತನ ಮಾಡೋಕೆ ರೆಡಿ ಆಗಿದೆ ಸರ್. ನಿಮ್ಗೆ ಜಾಲಿಬೆಂಚಲ್ಲಿ ಹೊಲ ಸಿಗ್ತದೆ ಅಂತ ಹೆಂಗ್ ಕಂಡಿಡಿದ್ರೆ? ಯಾಕಂದ್ರೆ ನೀವು ಹಳ್ಳಿಯವರಲ್ಲ, ರಾಯಚೂರವರು, ಹೆಂಗ ನಿಮ್ಗೆ ಲಿಂಕ್ ಇಲ್ಲಿ? ನಮ್ಮ ದೋಸ್ತರು ಎಜುಕೇಶನ್ದಾಗ ಜಾಲಿಬೆಂಚ ಅವರು ನವೋದಯದಲ್ಲಿ ಓದ್ತಿದ್ರು ಸರ್, ಅವ್ರು ಕೇಳಿದ್ರೆ ಅವ್ರು ಹೇಳ್ಯಾರ ಸರ್ ನಮ್ಮಲ್ಲಿ ಮಕ್ಕಳಿಗೆ, ಪಾಲಿ ಹೊಲ ಅದ ಅಂತ ತಗೊಂಬ ಅಂದ್ರೆ ಆಯ್ತು ತಗೊಂಬ ಸರ್ ಅಂತ ಹೇಳಿದ್ರು ಸರ್ ಇಂಟ್ರೆಸ್ಟ್ ಮ್ಯಾಗ. ನನಗೆ ಅದೇ ಇಷ್ಟು ಮನುಷ್ಯನಾಗ ತಗೊಂಡ್ವಿ. ಎಷ್ಟು ಎಕರೆ ತಗೊಂಡ್ರಿ? ನಾವು 3 ಎಕರೆ ತಗೊಂಡ್ವಿ ಸರ್, 3.5. ಈಗ ಹೆಂಗ ಈ ಭಾಗದಾಗ ಹೆಂಗ ಅದ ಹೊಲ? ನೀವು ಜಮೀನ್ ತಗೊಂಡಾಗ ಯಾವಾಗ ತಗೊಂಡ್ರಿ, ಯಾವ ವರ್ಷ? ನಾವು 2001ರಾಗ ತಗೊಂಡಿದ್ವಿ, 1 ಒಂದರಾಗ ಇದ್ರಾಗೆ ಇಲ್ಲ ರಿಟೈರ್ಡ್ ಆಗಿದ್ಮೇಗೆ, ರಿಟೈರ್ಡ್ 18ಕ್ಕೆ ಆಗಿದ್ವಿ. ಅಂದ್ರೆ ಈಗ ನೀವು ಏನು ಹೊಲ ಅಂದ್ರೆ ಹೆಂಗ ಬಯಲು ಹೊಲ ತಗೊಂಡ್ರಿ ಅಥವಾ ನೀರಾವರಿ ಹೆಂಗ? ಬಯಲು ಹೊಲ 2 ಎಕರೆ, ನೀರಾವರಿ 1 ಎಕರೆ, ಒಂದು ತಗೊಂಡಿದ್ವಿ ಸರ್. ಹೆಂಗೆ ಸರ್, ಹೆಂಗೆ ಎಕರೆ ಹೆಂಗಿತ್ತು ಇಲ್ಲಿ ನೀವು ತಗೊಂಡಾಗ? ಹೆಂಗಿತ್ತು ತಗೊಂಡಾಗಿಲ್ಲ, 14 ಲಕ್ಷ ಇದು ತಗೊಂಡಿದ್ವಿ ಒಂದು ಎಕರೆಗೆ. ಈಗ ಇವನು 25 ಲಕ್ಷ ಸರ್ ಇವಾಗ. ಈಗ ಅವಾಗ ತಗೊಂಡಿದ್ದು ನೋಡಿದ್ರೆ ಕೇವಲ ಒಂದು 4-5 ವರ್ಷದಾಗ ಭೂಮಿ ಮೇಲೆ ರೊಕ್ಕ ಜಾಸ್ತಿ ಆಗ್ಯದ ಸರ್. ಭೂಮಿ ಮೇಲೆ ಜಾಸ್ತಿ ಆಗ್ಯದ, ಬೆಳೆದಿದ್ದನ್ನು ನಾವು ಖರ್ಚು ಮಾಡಿದಂತೆಲ್ಲ ವರ್ಷಕ್ಕೆ 1 ಲಕ್ಷ ಲಾಭ ತೆಗಿತೀವಿ ನಾವು, ತೆಗಿತೀವಿ 3 ಎಕರೆ. ಏನೇನು ಬೆಳೆ ಹಾಕಕತ್ತೀರಿ? ಹತ್ತಿ ಇಲ್ಲಿ ಕವಳೆ, ಕವಳೆ ಬೆಳೆ, ಹತ್ತಿ ಬೆಳೆ ಎರಡೇ ಆಗ್ತದೆ ಸರ್. ಈಗ ಕವಳೆ ನೀವು ಬಯಲು ಭೂಮಿ ತಗೊಂಡಿದ್ದು ಏನು ಹಾಕಿರಿ? ನೀರಾವರಿ ಇದ್ದಿದ್ದು ಏನು ಹಾಕಿ? ನೀರಾವರಿ ಕವಳೆ ಬೆಳೆಸ್ತಿದ್ವಿ, ಅದು ಬಯಲು ಭೂಮಿ ಹತ್ತಿ ಬೆಳೆಸಿದ್ದು ಸರ್. ಬೋರ್ ಕಾಣ್ತದೆ? ಇದು ನಿಮ್ದೇನಾ? ನಮ್ದೇ ಸರ್ ಬೋರ್, ನಮ್ದೇ ಬೋರ್. ಎಷ್ಟು ಇಂಚ್ ಬಿದ್ದದ ನೀರು? 2.5 ಇಂಚ್ ಸರ್. ಅದೇ 2.5 ಇಂಚ್ ಬಿದ್ದು. ಈಗ ಸ್ವಂತ ನೀವೇ ಒಕ್ಕಲ್ತನ ಮಾಡ್ಕೊಂತ ಬರಕತ್ತೀರಿ? ನಾವೇ ಒಕ್ಕಲ್ತನ ಮಾಡ್ತೇವೆ ಸರ್ ಎಲ್ಲ. ನಾವೇ ಅವಾಗ ಮನುಷ್ಯರ ನೆಟ್ಟು ಸಣ್ಣ ಪುಟ್ಟ ಕೆಲಸಗಳು ನಾನೇ ಮಾಡ್ತಾ ಇದ್ದೀನಿ. ಕೂಲಿ ಅವ್ರಿಗೆ ಅದಕ್ಕೆ ನಾನು ಮುಂಜಾನೆ ಬೂತಿ ಕಟ್ಕೊಂಡು ಬಂದು ಸಾಯಂಕಾಲ ತನ 6 ಗಂಟೆ ಇಲ್ಲೇ ಇದ್ದು ಅದೊಂದು ವಾಕಿಂಗ್ ಆದಂಗ ಆಗ್ತದ ನಮ್ಗೆ, ಗಾಳಿ ಚೆನ್ನಾಗಿ ಸಿಗ್ತದ, ವಾತಾವರಣ ರೈತರ ನೋಡೋಣ ಸಂತೋಷ ಆಗ್ತದ, ಅವರೆಲ್ಲ ಕುಟುಂಬದ ಎಲ್ಲ ನಮ್ಗೆ ಹೇಳ್ತಾರ, ಅದೇ ಒಂದು ಸಂತೋಷ ಆಗದ. ಮಕ್ಕಳು ಸಂತೋಷ ಬಿಟ್ಟು ರೈತರ ಸಂತೋಷ ಹೆಚ್ಚಿಗೆ. ನಮ್ಗೆ ಮನೆಗೆ ಜಲ್ದಿ ಬಾರ ಅಂದ್ರೆ ಫೋನ್ ಮಾಡ್ತಾರ, ಏನಪ್ಪ ಹೊತ್ತು ಮುಣಿಗದ ಇನ್ನ ಬಂದಿಲ್ಲ, ಇಲ್ಲಪ್ಪ ನನಗೆ ಹೊತ್ತು ಹೋಗ್ಲದ ಅಂತ ಕಾಣಲಿಲ್ಲ, ಸ್ವಲ್ಪ 10 ನಿಮಿಷ ನಿಂತ್ಕೊಂಡು ಬರ್ತೀವಿ ಅಂತ ನಮ್ಗೆ ಅನ್ನಿಸ್ತದೆ. ಇದೇ ಒಳ್ಳೇದಾಗಂತದ. ಈಗ ನೀವು ಎಷ್ಟು ವರ್ಷದಿಂದ ಈ ಒಕ್ಕಲ್ತನ ಇದನ್ನ ಆರಂಭ ಮಾಡಿರಿ ನಿಮ್ಮ ಒಕ್ಕಲ್ತನ? ನಾನು 4 ವರ್ಷದಿಂದ ಮಾಡಿದ್ದೆ ಸರ್, ಸ್ವಂತ ಮಾಡಕ. ಕಳೆದ ವರ್ಷ ಭತ್ತ ಬೆಳೆದಿದ್ರಿ, ಹೆಂಗಿತ್ತು ಈ ವರ್ಷ? ಹೆಂಗ ನಾವು ಬಂದಾಗಲಿದ್ದ ಎಕರೆಗೆ 40 ಚೀಲ 30 ಕ್ವಿಂಟಲ್ ತನಕ ಕಡಿಮೆ ತೆಗೆದಿಲ್ಲ. ಇಲ್ಲಿ ರೈತರೆಲ್ಲ ನಮ್ಗೆ ಭಾಳ ಇಷ್ಟ ಬೀಳ್ತಾರೆ, ಇಷ್ಟು ವಯಸ್ಸಾದ್ಮ್ಯಾಗ ನಮ್ಕಿನ ಹೆಚ್ಚಿಗೆ ನೀನು ತೆಗಿತಿದ್ದಲ್ಲಪ್ಪ, ನಿನಗೆ ಎಷ್ಟು ಹೆಂಗೆ ಬಂತ ಅವ್ರನ್ನು ಕೇಳಿದ್ರೆ ನನಗೆ ಭಾಳ ಇಂಟ್ರೆಸ್ಟ್ ಅಪ್ಪ ಅಂತ. ಮತ್ತು ಮೊನ್ನೆ ಕವಳೆ ಆಗ್ಯದ, 4 ದಿವಸ ಈ ಚಳಿಗೆ ಹಂಗೆ ಮುಕ್ಕೊಂಡಿವಿ ಇಲ್ಲೇ ಚಳಿಗೆ. ಅದು ಚಳಿ ಅಂಬೋದು ನಮ್ಗೆ ಕಾಣಿಲ್ಲ ಸರ್. ಅದು ಅವರು ಎಲ್ಲ ರೈತರು ಬರ್ತಾರೆ ನಮ್ಮ ಸುತ್ತ 5-6 ಜನ ಮಾಮಾತು ಇಮ್ಮತ್ತು ಆಡೋಷ್ಟ್ರೊಳಗೆ ಒತ್ತೆಕಡೆ ಚಳಿ ಚಳಿ ಇಲ್ಲ ಹೊತ್ತು ಹೋಗದೆ ಒತ್ತೆ ಹೆಂಗೆ ಉಂಡಿರ್ತಿತ್ತೋ ಗೊತ್ತಿಲ್ಲ. ಆ ಫ್ಯಾನ್ ಗಿನ್ಕಿಂತ ಇದೇ ಚಲೋದಪ್ಪ ಅಂತ ಕಡಿ ಸರ್ ನಾವು ಆ ವಾತಾವರಣ ನೋಡಿ. ಕೃತಕ ಅದು, ಕೃತಕ ಸಾಧು ಪ್ರಕೃತಿ ಕೊಟ್ಟಿದ್ದು. ಈಗ ನಿಮ್ಗೆ ಎಷ್ಟು ಅಂದ್ರೆ ಇಲ್ಲಿ ಭತ್ತ ಬೆಳೆದ ಮೇಲೆ ನೀವು ಮಾರಾಟ ಮಾಡ್ತಾರ ಅಥವಾ ಸ್ಟಾಕ್ ಇಡ್ತಾರೆ? ಹೆಂಗೆ ಮಾರಾಟ ಮಾಡ್ತೀವಿ ಸರ್? ಇಲ್ಲಿ ಬಜಾರಾಗ ಮನ ರಾಯಚೂರಾಗ ಮಾರ್ತೀವಿ, APMC ಮಾರ್ತೀವಿ. ಈಗೆಲ್ಲ ಈಗ ನೀವು ಮುಂಗಾರು ಬೆಳೆದ್ರಿ, ಮುಂಗಾರು ಭತ್ತ ಮಾರಿದ್ರಿ? ಅದು ಮಾರಿದ್ದೀವಿ, ಹತ್ತಿ ಮಾರಿದ್ದೀವಿ, ಇದು ಮಾರಿದ್ದೀವಿ. ಎಷ್ಟು ಖರ್ಚು ಮಾಡಿದ್ರಿ ಭತ್ತಕ್ಕೆ? ಈಗ ಒಂದು 1.5 ಎಕರೆ ಹೊಲ ಇರ್ಬೋದು ಅಂತ ಅನಿಸ್ತದೆ ನನಗೆ. ಎಷ್ಟು ಖರ್ಚು ಮಾಡಿದ್ರಿ, ಹೆಂಗೆ ಮಾರಿದ್ರಿ? ನಾವು 60-50 ಸಾವಿರ ಖರ್ಚು ಮಾಡಿದ್ರೆ ಕನಿಷ್ಠ 75,000-80,000 ಲಾಭ ಬರ್ತದೆ. ಚೆನ್ನಾಗಿ ಅದ್ರ ಮ್ಯಾಗ ಇಂಟ್ರೆಸ್ಟ್ ಬೆಳಿಬೇಕು, ಟೈಮ್ ಟು ಟೈಮ್ ಮನುಷ್ಯರು ನಾವು ಅನ್ನ ಹೆಂಗೆ ಊಟ ಮಾಡ್ತೇವೋ ಹಂಗೆ ನಮ್ಮ ಭೂಮಿ ಸತ ಊಟ ಮಾಡಬೇಕು, ಊಟ ಮಾಡಿಸ್ಬೇಕು. ಅದು ಕ್ಲಿಯರು ಅದೆಲ್ಲ ಹುಲ್ಲು ಗಿಲ್ಲು ಏನಿಲ್ದಂಗೆ ಇದ್ದರೆ ಅದು ನಿನಗೆ ಯಾವಾಗ ಮೋಸ ಮಾಡೋಂಗಿಲ್ಲ. ನಾನು ಬಂದಾಗಲಿದ್ದ 5 ವರ್ಷಕ್ಕೆ ವರ್ಷಕ್ಕೆ 1 ಲಕ್ಷ ದುಡ್ದಿನ ಉಳ್ಕೊಂಡಿದ ಅಂತ ಸಂತೋಷ ಜಾಸ್ತಿ ಅದ. ಅವಾಗ ಏನಂದ್ರೆ ರಿಟೈರ್ಮೆಂಟ್ ಆಗಿ ನಾನು 30 ಲಕ್ಷ ಬಂದ್ರೆ ಇನ್ನೊಂದು 4 ವರ್ಷ ಬದುಕ ಅದೇ 30 ಲಕ್ಷ ನಾನು ಬೆಳೆಸ್ತೀನಿ ಅನ್ನಂಗೆ ಆಗ್ಯದ. ಹಂಗ ಜೀವನ ಆಗ್ಯದ. 40 ವರ್ಷ ದುಡಿದ್ರೆ 10 ವರ್ಷದೊಳಗೆ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಮ್ಯಾಗ ಮಾಡ್ತೀವಿ ನಾವು. ಉತ್ಸವ ಈಗ ಹತ್ತಿ 1 ಎಕರೆ ಬೆಳೆಕತ್ತೀರಿ? ಹತ್ತಿ ಎಷ್ಟು ಹೆಂಗ ಅದ ಹೆಂಗ ಬೆಳೆ? 1 ಎಕರೆಗೆ 10 ಕ್ವಿಂಟಲ್ ಆರಾಮ ಬೆಳಿತೀನಿ ನಾನು, ಬೆಳಿತೀನಿ. ಹೆಂಗ ಈಗ ನಿಮ್ಗೆ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಬರೀ ಹತ್ತಿ ಅದ, ಲೇಬರ್ ಪ್ರಾಬ್ಲಮ್ ಹೆಂಗ ಈ ಭತ್ತಕ್ಕ ಹತ್ತಿ ಹೆಂಗ ಸರ್? ನಾವು ಇಟ್ಕೊಂಡ್ ಮಗೈತೆ ಸರ್, ಲೇಬರ್ಗೆ ಇಟ್ಕೊಂಡಂಗೆ ಐತೆ. ಅವ್ರು ಬಂದಾಗ ಅವ್ರು ಸಂತೋಷ ಬೀಳಂಗೆ 1 ರೂಪಾಯಿ ಹೆಚ್ಚು ಕೊಟ್ರೆ ಸಾಕು ಸರ್, ಅವ್ರು ಅವಾಗೇ ಕೊಡ್ಬೇಕು. ಅವ್ರಿಗೆ 1 ರೂಪಾಯಿ ಹೆಚ್ಚು ಕೊಡ್ರಿ ನೀವು, ಸಂತೋಷ ಮ್ಯಾಗ ತಗೊಂಡು ಹೋಗ್ತಾರೆ ಅವರು. ಇನ್ನೊಂದು ಯಾವಾಗದಪ್ಪ ನಿಮ್ಮ ಕೆಲಸ ಅಂತ ಕೇಳಂಗೂ ಹಂಗೆ ಇಟ್ಕೋಬೇಕು. ನಮ್ಮಲ್ಲೇ ಐತೆ ಸರ್ ಅವರು. ನಾವು ಅವ್ರು ಕೂಡ ಮಾಡಿಸ್ಕೊಂಡು 1-8 ದಿವಸ ಇವತ್ತು ನನ್ನ ರೊಕ್ಕಿಲ್ಲ, ಶೇಟ್ ಕೊಟ್ಟಿಲ್ಲ, ನಮ್ಮನೆ ಬಂದಿಲ್ಲ, 1-8 ದಿವಸ ಇರೋದೇ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ ಅವರು. ಅಷ್ಟೇ ನನಗೆ ತಿಳಿದಷ್ಟು ಅಷ್ಟಿಗೆ ನೀನು ನೀನು ಯಾವಾಗ ಕಂಟಿನ್ಯೂ ಕೊಟ್ಟು ಅವ್ರಿಗೆ ಏನಾನು ಚಾಯ್ ಪಾಣಿ ನಾಷ್ಟ ಆದ ದಿವಸ ಒಂದು ಮಿರ್ಚಿ ಒಂದು ಪ್ಲೇಟು ಒಂದು ಚಾಯ್ ಹೇಳಿದ್ರೆ ಸಂತೋಷ ಮಗ ನೀನು ನೆನೆಸ್ಕೊಂತ ಹೋಗ್ತಾರೆ ಅವರು. ಎಣ್ಣೆ ಹೊಡೆಯೋದು, ಗೊಬ್ಬರ ಹಾಕೋದು ನೀವು ಮಾಡ್ತಾರೋ? ನಿಮ್ಮ ಜೊತೆಗೆ ಯಾರನ್ನ ಲೇಬರ್ ಕರ್ಕೊಂಡು ಮಾಡ್ತಾರೆ? ಲೇಬರ್ ಕರ್ಕೊಂಡು ಬಂದು ಮಾಡಿಸ್ತೀವಿ ಸರ್. ಇಲ್ಲೇ ಇಲ್ಲೇ ಜೈಲ್ ಬಂಚಾಗಲ್ಲ ಲೇಬರ್ ಹುಡುಂಗಲ್ಲ, ಯಾರು ಬಂದರೆ ಅವ್ರು ಕೂಡ ಮಾಡಿಸ್ತೀವಿ ನಾವು. ಅಂದರೆ ಟೈಮ್ ಪಕ್ಕರ ಮಾಡಿಸ್ಬೇಕು ಸರ್. ಅದು ಅವರೇ ಬರ್ತಾರ, ಅವ್ರು ಬಂದ್ಮೇಗೆ ಓಡಿಸ್ಬಂದ್ರೆ ಟೈಮ್ ಬಂದ್ಮೇಗೆ ಓಡಿದ್ರೆ ಲಾಭ ಇಲ್ಲ, ಹುಳ ಹೆಚ್ಚಿಗೆ ಬಿದ್ದು ಬೆಳೆ ಕಡಿಮೆ ಬರ್ತದೆ. ಈಗ ನೀವು ಪಿಂಚಣಿನೇ ನಿಮ್ಗೆ ಒಂದು 30,000 ಬರ್ತದೆ ದಿನಕ್ಕೆ, 1,000 ರೂಪಾಯಿ ಆಯಿತು, ಆರಾಮ ಇರ್ತದ್ರಿ. ಇಷ್ಟು ಆರಾಮ ಇದ್ರೂ ಕೂಡ ಒಕ್ಕಲ್ತನ ಮಾಡ್ಬೇಕು ಅನ್ನುವಂಥ ಇಂಟ್ರೆಸ್ಟ್ ಅದಲ್ಲ ನಿಮ್ಗೆ? ಏನಂದ್ರೆ ಹಿಂದೆ ನೀವೇನಾದರೂ ನಿಮ್ಮ ತಂದೆ ಆ ಥರ ಏನಾದರೂ ಒಕ್ಕಲ್ತನ ಮಾಡಿದ್ದೈತೆ ಭೂಮಿ ಏನಾದ್ರಿ? ಏನು ತಂದೆ ತಾಯಿ ಇಲ್ಲ, ತಂದೆನ ಪ್ರೇಮ ಅಂಬೋದು ನಾವು ನೋಡಿಲ್ಲ ಸರ್. ನಾನು ಮಾತ್ರ ನನ್ನ ತಂದೆಗೆ ನೋಡಿಲ್ಲ, ಹಂಗೆ ಬೆಳೆದು ನಮ್ಮ ಅಮ್ಮ 5 ಮಂದಿ ಮಕ್ಕಳ ಹೆಂಗೆ ಬೆಳೆಸಿ ಹೇಳೋ ನಮ್ಗೆ ಗೊತ್ತಿಲ್ಲ. ಭಾಳ ಅಂದ ಎಲ್ಲ ಹೆಣ್ಮಕ್ಳು ಮೂವರು ನಾವು ಇಬ್ಬರು ಅಂತ ಅವರು ರೈಲ್ವೆದಾಗಿದ್ದು ರಿಟೈರ್ಡ್ ಆಗಿ ಸತ್ತಿದ್ರು ಅವರು ನಾನು ಒಕ್ಕಲ್ತಾರೆ. ಮನೆಯಾಗ ನಿಮ್ಮ ಮಕ್ಕಳು ನಿಮ್ಮ ಸೊಸೆಯಂದರು ನಿಮ್ಮ ಮನೆಯವರು ನಿಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಆಡ್ಸ್ಕೊಂತಿರ್ಬೇಕು ಯಾಕಪ್ಪ ಈ ಒಕ್ಕಲ್ತಾನ ಅಂತಾರ ಹೆಂಗ ಅಂತಾರೆ ಸರ್? ನಮ್ಗೆ ಅದು ಇಂಟ್ರೆಸ್ಟ್ ಎಲ್ಲ ಅವ್ರು ಮನೇಲಿ ಇರ್ತಾರೆ, ನಿಮ್ಗೆ ಸಂತೋಷ ಸಾಯಂಕಾಲ ಬಂದಾಗ ನಾವು ಆಡಿಸ್ತೀವಿ ಸ್ವಲ್ಪ ಹೊತ್ತು ಬರ್ತಾರೆ ಸರ್. ಅವ್ರಿಗಿಂತ ಯಾವಾಗ ಬಂದಾಗ ಬರ್ತಾರೆ ಸರ್. ಯಾವಾಗಲಾದ್ರೂ ಮಕ್ಕಳನ್ನ ಹೊಲಕ್ಕೆ ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗಿದ್ದೀಯಾ? ಬರ್ತೀವಿ ಸರ್, ತೋರಿಸ್ಕೊಂಡು ಹೋಗ್ತೀವಿ. ಮತ್ತು ನೀವು ನೋಡ್ದಂಗೆ ಒಂದು 4-5 ವರ್ಷದಿಂದ ನೋಡ್ದಂಗೆ ಈ ಭಾಗದಾಗ ಲಾಸ್ಟ್ ನೀರಿದು, ನೀರು ಲಾಸ್ಟ್ ಇರೋದ್ರಿಂದ ನೀರಿನ ಪ್ರಾಬ್ಲಮ್ ಏನಾದರೂ ಅನಿಸ್ತದೋ ಅಥವಾ ಬರೀ ಎಲ್ಲರೂ ನಾನು ಭಾಳಷ್ಟು ಜನರು ನೋಡ್ತಿದ್ದೀನಿ ಬರೀ ಹತ್ತಿ ಹಾಕ್ಯಾರ, ಏನು ಅನಿಸ್ತದೆ ನಿಮ್ಗೆ? ಸರ್ ನಾವು ನೀರಿಲ್ಲಂದ್ರೆ ಹತ್ತಿ ಬೆಳೆ ಹೆಚ್ಚಿಗಿರ್ತದೆ ಸರ್. ನೀರಿದ್ದವರು ಸತೆ ಒಬ್ಬೊಬ್ಬರು ಹತ್ತಿ ಬೆಳೆ ಮೆಣಸಿನ್ಕಾಯಿ ಹಾಕ್ಯಂತಾರ ಹತ್ತಿ ಬೆಳೆ ಮೂರು ನಮ್ಗೇನಂತದೆ ಒಂದು ವರ್ಷಕ್ಕೆ 2 ಸತಿ ಬೆಳೆ ತೆಗಿತೀವಿ ಇದು ಭತ್ತ ನಾಲ್ವರು ತಿಂತಾರಲ್ಲ ಇದ್ರಾಗ ಅಷ್ಟೊಂದು ಲಾಭ ಇಲ್ದ್ರ ಸತಿ ಅತ್ಯಾಗ ಲಾಭ ಇರ್ತದ ನನಗೇನು ಅನ್ಸತ್ ಜೀವ ನಾಲ್ವರು ತಿನ್ನಂಗೆ ನಾವು ದುಡಿಬೇಕು ನಾಲ್ವರ್ಗೆ ಭತ್ತ ಇಡಬೇಕು ನಾವು ಒಂದು 10 ಜನಕ್ಕೆ ಅನ್ನ ಹೆಂಗೆ ಇಡ್ತೀವೋ ಹಂಗೆ ನಾಲ್ವರ್ಗೆ ನಾವು ಅನ್ನ ಮಾಡಿ ಇಡಮ್ ಅಂತ ನಾವು ಕಂಟಿನ್ಯೂ ಮಾಡಕತ್ತೀನಿ. ಈ ವರ್ಷ ಮತ್ತೆ ಎರಡನೇ ಬೆಳೆ ಹಾಕೋದು ಐತಿ ಪ್ಲಾನ್ ಆಗುತ್ತೆ ಇವಾಗ ಅದಕ್ಕೆ ಸಲುವಾಗಿ ಎಲ್ಲ ರೆಡಿ ಮಾಡಕ್ಕೆ ನಮ್ಮ ರೈತರಿಗೆ ನಾರು ಹಾಕಿದ ಒಂದು ತಿಂಗಳಿಗೆ ಪರಾಬರಿ 30 ದಿವ್ಸಕ್ಕೆ ನಾರು ಹಚ್ಚೋದು ಅಷ್ಟೊಳಗೆ ನಾವೆಲ್ಲ ಕ್ಲೀನ್ ಮಾಡ್ಕೊಂತೀವಿ. ನಿಮ್ಗೆ ಬೋರೆ ನಿಮ್ಗೆ ಆಧಾರ ಇಲ್ಲಿ? ನಮ್ಗೆ ಬೋರೆ ಆಧಾರ ಸರ್ ಬರೋದು ಬರೋದಿಲ್ಲ ಸರ್ ಯಾವ ವರ್ಷ ಆಗಲಿ ನಮ್ಗೆ ಬೋರೆ ನಮ್ಗೆ ನಾಲೆ ನೀರು ಬರ್ತಾವ ಕಾಲುವೆ ನೀರು ಸರ್ ನಮ್ಗೆ ಇರಂಗಿಲ್ಲ ಏನೋ ಪ್ರಾಬ್ಲಮ್ ಇದ್ರೆ ಅಷ್ಟೊಂದು ಪ್ರಾಬ್ಲಮ್ ಇದ್ರೆ ಏನೋ ಮಿಷಿನ್ ನೀರನ್ನು ಹೊಡಿಬೇಕು ಬೆಳೆ ಅಂತ ನಾವು ಕೆಡ್ಸಕ್ಕೆ ಬರಂಗಿಲ್ಲ ಅದನ್ನ ಏನು ಮಾಡಕ್ಕೆ ಬರಂಗಿಲ್ಲ ಅದು ಪ್ರಾಬ್ಲಮ್ ಇದ್ರೆ ಹೊಡೆಯಬೇಕು ಅದು ಬೆಳೆಸಬೇಕು. ಈಗ ಯಾವ ತಳಿ ಹಾಕಿದ್ರಿ ನೀವು ಭತ್ತ? ನಾವು RNR ಅಂತ ಅದು RNR ಅದನ್ನು ಭತ್ತ ಬೆಳೆಸಿದ್ವಿ ಸರ್. ಯಾವಾಗ ನಿಮ್ಗೆ ಇಲ್ಲಿ ಅನುಭವದ ಕೊರತೆ ಆಯ್ತಪ್ಪ ಬೆಳೆ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ಹೆಂಗೆ ಮಾಡ್ತೀರಿ? ವಿಜ್ಞಾನಿಗಳನ್ನ ಕೇಳ್ತಾರೆ ನಿಮ್ಮ ಸುತ್ತಮುತ್ತಿದ ರೈತರನ್ನ ಕೇಳ್ತಾರೆ? ಹೆಂಗೆ ಕೇಳಂಗಿಲ್ಲ ಸರ್ ನಾನು ರೈಲುದ್ದನ್ನು ಕೆಲಸ ಮಾಡ್ಕೊಂಡ್ರೆ ರೈತರನ್ನು ನೋಡಿ ನಾವು ಕಲ್ಕೊಂಡಿವಿ. ವಿಜ್ಞಾನಿ ಇಲ್ಲ ಇಂಜಿನಿಯರ್ ಇಲ್ಲ ಒಬ್ರು ಹೇಳೋದು ಕೇಳಿಲ್ಲ ನಾವು. ಈಗ ನಾನು ರೈಲ್ ಕೆಲಸ ಮಾಡಿದ್ರೆ ಯಾರನ್ನು ಕುಂಟೆ ಹೊಡೆದ್ರೆ ಸರ್ ನಾನು ಸ್ವಲ್ಪ ಕುಂಟೆ ಹೊಡ್ತೀನಿ ಸರ್ ಏ ಹೊಡ್ಯಪ್ಪ ನಿಂಗೆ 4 ಸುತ್ತ ತಿರ್ಕೊಂಡು ಬರ್ತಿದ್ದೆ ಮಾಡಿಕೆ ಅದು ಇನ್ನೊಂದು ಕರ್ರ ಬರ್ತದೆ ಅದ್ರ ನೋಡ್ತಿದ್ರು ಸಾರ್ ಸ್ವಲ್ಪ ತಿರ್ಕೊಂಡು ಬರ್ತದೆ ಅದೊಂದು ಅದೊಂದೇ ನಾವು ಕಲ್ಕೊಂಡು ಆಗಲಿ ಒಬ್ರು ಹೇಳಿದ್ದು ಕೇಳಲ್ಲ ಒಬ್ರು ಮಾಡೋ ಅದೇ ಮಾಡೋ ಮನೆಯಾಗ ತಲೆಗೆ ಹೋಗ್ಕೊಂಡು ನಾವು ಮಾಡಕತ್ತೀವಿ ಸರ್. ಅಷ್ಟೇ. ಈಗ ನಿಮ್ಗೆ ಸುತ್ತಮುತ್ತ ನೀವು ಇಳುವರಿ ನೋಡಿದ್ರೆ ಬೇರೆಯವರು ತಗೊಳ್ಳೋದು ಇಳುವರಿ ಈಗ ಹತ್ತಿ ಕೆಲವರು 15 ಕ್ವಿಂಟಲ್ ಬೆಳೀತಾರ 18 ಕ್ವಿಂಟಲ್ ಬೆಳೀತಾರ 12 ಕ್ವಿಂಟಲ್ ಬೆಳೀತಾರ ಅಂಥವ್ರು ನೋಡಿದಾಗ ನೀವು ಹತ್ತಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಬೆಳಿಬೇಕು ಅಂತ ಅನಿಸ್ತದ ಹೆಂಗೆ? ಏನು ಸರ್ ಹೊಲದ ಮೇಲೆ ನಮ್ಗೆ ಹೊಲ ಅಂದರೆ ಒಂದೇ ರೀತಿ ಇರಂಗಿಲ್ಲ ಸರ್ ಹೊಲ ನಮ್ಮ ಕರಿಯ ಹೊಲ ಬೇರೆ ಸೋಳು ಬೇರೆ ಇರ್ತದೆ ಮೊಸೂ ಬೇರೆ ಇರ್ತದೆ ಅದ್ರ ಇಟ್ಕೊಂಡು ಬೆಳೆ ಬೆಳೀತದೆ ಸರ್ ನಾವು ಸೋಳು ಬೆಳೆ ಅಂತ ಬರ್ತವೆ ಸರ್ ಮೊಸೂ ಅಂತಾರೆ ಅದ್ರಾಗ ಅಷ್ಟೊಂದು ಬೆಳೆ ಬರಂಗಿಲ್ಲ ಸರ್ ಅದ್ರ ನೀರು ಜೀಬೇಕು ಅದೇ ಅದ್ರಾಗ ಅದಕ್ಕೆ ಬೆಳೆ ಚೇಂಜ್ ಆಗ್ತದೆ ಸರ್ ಕರ್ಮಣ ಭೂಮಿ ಅದ್ರಾಗ 20 ಕ್ವಿಂಟಲ್ಗೆ ಇದ್ರಾಗ 10-12 ತನ್ ನಾವು ತೆಗಿತೀವಿ. ಈಗ ನಿಮ್ಗೆ ನಿಮ್ಮದೇ ಆದಂಥ ಗೆಳೆಯರು ರಿಟೈರ್ಡ್ ಆಗಿರ್ತಾರೆ ನಿಮ್ಮ ಜೊತೆಗೆ ಇದ್ದಂಥವ್ರು ಅವ್ರನ್ನ ನೋಡಿ ನಿಮ್ಮನ್ನು ಅವ್ರು ನೋಡಿದಾಗ ಅಥವಾ ಅವ್ರು ನಿಮ್ಮನ್ನು ನೋಡಿದಾಗ ಏನಂತಾರೆ ಯಾಕೆ ಬೇಕಾಗಿತ್ತು ಅಂತ ಕೇಳ್ತಾರೆ ಹೆಂಗೆ ಅಂತಾರೆ? ಅವರು ಭಾಳ ಅಷ್ಟು ಜನ ನಿಮ್ಮ ಮಕ್ಕಳೇ ದೊಡ್ಡ ದೊಡ್ಡ ನೌಕರಿ ಮಾಡ್ತಾರೆ ಎಲ್ಲ ಆಸೆ ಮನೆಗಳವ ಬಾಡಿಗೆ ಬರ್ತಾವ ಎಲ್ಲ ಬರ್ತಾವ ಯಾವುದಕ್ಕೆ ಓದ್ತಿದ್ದಪ್ಪ ನಮ್ಗೆ ಅನಿಸ್ತಾರೆ ಸರ್. ಅವರು ಅವ್ರು ಅಂದಾಗ ಸುತ್ತ ನಾವು ಜೀವ ಏನು ಅನ್ನಂಗಿಲ್ಲ ಆಗಲಪ್ಪ ಸಿಟಿ ಲೆವೆಲ್ ತಿರುಗಿ ಸಾಕಾಗ್ಯದ 40 ವರ್ಷ ಸಿಟಿ ಲೆವೆಲ್ ತಿರುಗದು ಇವಾಗ ಹಳ್ಳ್ಯಾಗ ತಿರುಗಾಡ್ತೀನಿ ಅಂತ ನಾವು ಹೇಳ್ಬಿಡ್ತೀವಿ ಸರ್. ಅವರು ದಿನಾಲ ಹೆಂಗೆ ಮಾಡ್ತಾರೆ ರಾಯಚೂರಿಂದ ಹೋಗಿ ಬರ್ತಾರೆ? ರಾಯಚೂರಿಂದ ಹೋಗಿ ಬರ್ತವೆ ಗಾಡಿ ಇದೆ ಟೂಲರ್. ಎಷ್ಟು ಗಂಟೆಗೆ ಬರ್ತೀರಿ ಎಷ್ಟು ಗಂಟೆಗೆ ಹೋಗ್ತೀರಿ ಹೆಂಗೆ? 10 ಗಂಟೆಗೆ ಬರ್ತೀವಿ 6 ಗಂಟೆಗೆ ಹೋಗ್ತೀವಿ ಸರ್ 6 ಗಂಟೆಯಲ್ಲಿ. ಈಗ ಕೆಲಸ ರೊಟೀನ್ ಇದ್ದಾಗ ರಾತ್ರಿ ಇರುವಂಥದ್ದು ನೀರು ಅದ ನೀರಿಂದು ಇದಾದಾಗ ಯಾವಾಗ ಇರ್ತೀರಿ ಹೆಂಗೆ? ಇಲ್ಲ ಇರ್ತೀವಿ ಸರ್ ಬೋಲ್ ಚಾರ್ತೀವಿ ಅಂಥ ಟೈಮ್ ಅಂದ್ರೆ ನಾವು ಇರ್ತೀವಿ. ಮೊನ್ನೆ ಬೆಳೆ ಆಯ್ತಲ್ಲ ಇದ್ದೀವಿ ಒಂದು 4 ದಿವಸ ಇಲ್ಲೇ ಮಾಡ್ಕೊಂಡು ರೈತರು ನಾವೆಲ್ಲ ಕಲ್ತ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಉಳ್ಕೊಂಡು. ಇಲ್ಲಿ ವಾತಾವರಣ ಹೆಂಗದ ಒಕ್ಕಲ್ತನ ನೋಡಿದ್ರೆ ಹೆಂಗೆ ಅನಿಸ್ತದೆ ಸರ್? ನನಗಂತೂ ಚಲೋ ಅನಿಸ್ತದೆ ಸರ್. ಸುಮ್ಮನೆ ಮುಂಜಾನೆ ಎದ್ದು ವಾಕಿಂಗ್ ಹೋಗಿ ನಾಟಕ ಸುಮ್ಮನೆ ಹಾಕಂತಿರ್ಗದು ಸೋಕಿ ಹೋಗಂಗಾಗ್ಯದ. ಇಲ್ಲಿ ಕಷ್ಟ ಮಾಡಿದ್ರೆ ಈ ಗಾಳಿ ಈ ಕಷ್ಟ ಎರಡು ನಮ್ಗೆ ಹೊಂದಿಕೊಂಡದ ಇದೇ ಚಲೋ ಅನಿಸ್ತದೆ ನಮಗಂತೂ. ಅದಕ್ಕಿಂತ ಸುಮ್ಮನೆ ರಾಯಚೂರಾಗ ರೋಡ್ ಅದನ್ನು ಆ ಗಾಳಿಗೆ ಈ ಗಾಳಿ ತಿರುಗಿಗಂತ ಹೊಗೆಗಳು ಹೋಗಿ ವಾಸನಗೆ ಮತ್ತಿಷ್ಟು ಬಿ ಪಿ ಶುಗರ್ ಆಗಕ್ಕಿಂತ ಅಡಿ ಸೇರಿಬಿಟ್ಟಿವಿ ನಾವು. ಆರೋಗ್ಯ ಹೆಂಗಾದ್ರೆ ಈ ಕಾಲದಾಗ ಆರೋಗ್ಯನೇ ಭಾಳ ಇಂಪಾರ್ಟೆಂಟ್ ಅದೇ ದೊಡ್ಡ ಶ್ರೀಮಂತಿಕೆ. ನೀವು ಹೆಂಗ ಅನಿಸ್ತದ ಆರೋಗ್ಯ? ನನಗೆ ಆರೋಗ್ಯ ಕುಂದ್ರಂಗಿಲ್ಲ ಸರ್. ಅವ್ರು ರೈತರ ಕೇಳ ಕುಂದ್ರಂಗಿಲ್ಲ ಸರ್. ಆ ಕೆಸರು ಇರ್ತದ ಅದ್ರಾಗ ಇಳಿದು ನಾವು ಕೆಲಸ ಮಾಡ್ತೀವಿ. ನಾಟಿರ್ತದ ಏನೇ ಇರಲಿ ಅವ್ರ ಲೇವರ್ ಜೊತೆಗೆ ಇಳಿದು ಬಿಡ್ತೀವಿ ನಾವು. ನನಗೆ ಅವು ಏಜ್ ಎಂಬುದು ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ನಮ್ಗೆ ಇಲ್ಲಿ ಲೆಕ್ಕ ನೋಡಿದ್ರೆ 70 ದಾಟಿ ಆಗದ. ನಾಗಲ್ ಮಾಸ್ಕ್ ಬಿಟ್ಟಿಂಡೆ ಮಾರ್ಕಲ್ ಫೋರಂ ಬಿಟ್ಟಿಂಡೆ ಇವೆ ಇದೇ ಬರೋದು ಅಷ್ಟೇ. ಡೇಟ್ ಇಲ್ಲ ನಮ್ಗೆ. ನಮ್ಮ ಮಕ್ಕಳಿಗೆ ನಾವು ಬರ್ದಿಟ್ಟಿವಿ ಅವ್ರ ಮೊಮ್ಮಕ್ಕಳು ಅವ್ರು ಬರ್ದಿಟ್ರೆ ನನಗೆ ಮಾತ್ರ ಡೇಟ್ ಇಲ್ಲ. ನಮ್ಗೆ ಸ್ಕೂಲ್ಗೆ ಹೋಗೋದು ಕರ್ಕೊಂಡು ಹೋಗೋದ್ರ ಬಿಡೋದು ಅವ್ರ ಸದ ಡೇಟ್ ಕೇಳೋದಿಲ್ಲ.

ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿಸಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಇನ್ನು ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಈ ಸಿಂಪರಣೆಯನ್ನು 10 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡ್ಕೋಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲಿಡಿದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಕೊಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೀಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 ಮಿಲಿಲೀಟರ್ 4 ಲೀಟರ್ ನೀರಿಗೆ ಮತ್ತು 1 ಗ್ರಾಂ ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮೋಮೆಕಿನ್ ಬೆಂಜೇಟ್ 5HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಕಾಯಿ ಕೊರಕದ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮೋಮೆಕಿನ್ ಬೆಂಜೇಟ್ 5HG ಅಥವಾ 1 ಮಿಲಿಲೀಟರ್ ಕ್ಲೋರೋಪೆನಪೈರ್ 10SC ಅಥವಾ 0.75 ಮಿಲಿಲೀಟರ್ ನೆವೆಲೂರಾನ್ 10EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಪ್ರಸ್ತುತ ವಾತಾವರಣದಲ್ಲಿ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೆನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ.

ಇದುವರೆಗೆ